ಯಾರಿ ರಾಕುಮಾರಿ ರಾಕುಮಾರಿ ಇವಳ ಮಾತೆ ಚಂದ ಮಾತೆ ಇವಳಿಗಂದ ಇವಳ ಇಂಪಾದ ಮಾತಿನಿಂದ ದಿನ ರಾತ್ರಿಯಲ್ಲಿ ನಿದ್ದೆ ಇಲ್ಲ ಇವಳ ಚೆನ್ನಾದ ಚೆಲುವಿಂದ ಬರೀ ಸ್ವಪ್ನಾನೇ ಹಗಲೆಲ್ಲ ಚಾರಿ ಪ್ರೇಮಚಾರಿ ಪ್ರೇಮಚಾರಿ ಹೆಸರೇ ಚಂದ ಚಂದ ಹೆಸರೇ ಇವಳಿಗಂದ ಗಣ್ಣ ಹಳ್ಳಿ ಹಣ್ಣ ಸಂಗಲೇ ಸಂತೆ ಯಾಕೆ ಗೊತ್ತ ಬೊಗಸೆಯಲ್ಲಿ ಕಪಟ ವಿರರಂತೆ ಕಂಡ ತಕ್ಷಣ ಒಳ್ಳೆ ಲಕ್ಷಣ ಅಂತ ಮನಸಂತು ಮೂಗುದ್ದಾರ ಬಿಗಿದೆ ಬಿಡುವ ಮನಸ್ಸು ಮಾಡಿಕೊಂತು ಕೊಂಡ ಹಸುವ ಹುಡುಕಿ ಪಡೆದ ಸುಖವ ಮನಸ್ಸು ಕಂಡುಕೊಂಡು ಯಾರೇ ರಾಕುಮಾರಿ ರಾಕುಮಾರಿ ಇವಳ ಮಾತೆ ಚಂದ ಮಾತೆ ಇವಳಿಗಂದ ಇವಳ ಇಂಪಾದ ಮಾತಿನಿಂದ ದಿನ ರಾತ್ರಿಯಲ್ಲಿ ನಿದ್ದೆ ಇಲ್ಲ ಇವಳ ಚೆನ್ನಾದ ಚೆಲುವಿಂದ ಬರೀ ಸ್ವಪ್ನನೇ ಹಗಲೆಲ್ಲ ಯಾರಿ ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ. ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ. ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಮನುಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಹೇಮಂತ್ ಹಾಡಿರುವ ಮುಂಗಾರು ಮಳೆ ಚಿತ್ರದ ಗೀತೆ, ಸಾಹಿತಿ ಶಿವ. ಮದುವೆ ಸಂಪಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಹುಡುಗಿ ಚೆಲು ಬಾತ ಚೆನ್ನಿಗ ರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸಿಂಪಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಹುಡುಗಿ ಚೆಲು ಬಾಟ ಚೆನ್ನಿಗ ರಾಯ ಕೈಯ ಹಿಡಿಮನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಸುಜಾತಾ ದತ್ ಹಾಗೂ ರಾಜೇಶ್ ಕೃಷ್ಣನ್ ಹಾಡಿರುವ ಆಂಧ್ರ ಹೆಂಡತಿ ಚಿತ್ರದ ಗೀತೆಯನ್ನು ಕೇಳಿ, ಸಾಹಿತ್ಯ ಶ್ರೀಚಂದ್ರು, ಸ್ವರ ಸಂಯೋಜನೆ ಶಿವಮಯ್ಯ ಅವರದು. ಬದುಕೆಲ್ಲ ಬದಲಾಗಿದೆ ಪ್ರಣಯ

ಹಾರಿ ಹಾರಿ ತೂರಲು ಯಾರಿನ್ನೂ ಕಾವಲು. ನನಸಾಗದೆ ಕನಸೆಲ್ಲ ಕನ್ನಿಕೆ, ಹಸನಾಗಬೇಕೆಂದು ಎಲ್ಲ ಕೋರಿಕೆ, ತಡ ಮಾಡದೆ ಕೇಳೇನು ಬೇಡಿಕೆ, ಒಂದಾಗುವ ಆಸೆಗಳು ನಿನ್ನೆ ಹೇಳೋ ಸರಸಕ್ಕೆ ಈ ಕೆಲ್ಲೋ ಆಟಕ್ಕೆ. ಅಪ್ಪುಗೆಯ ಪಾಲದು ದಾರಿ ದಾರಿ ನಿನ್ನನ್ನು ಕಾಯುತ್ತ ಕೂರಲು, ಸಾರಿ ಸಾರಿ ಬಂದೆನು ಸಿಹಿ ಮುತ್ತು ನೀಡಲು, ಹಿತವಾಗಿದೆ ಮೈ ಮನಸಲಿ ಏತಕೋ, ತೋಳನ್ನು ಬಳಸದಲ್ಲಿ ನನ್ನ ಸೇರಿಕೋ, ಸುಖವಾಗಿದೆ ಮತ್ತೊಮ್ಮೆ ಕೇಳಿಕೋ, ಹಸಿಯಾದ ಮೈಯನ್ನು ಬಿಗಿಯಾಗಿ ತಪ್ಪಿಕೋ, ಏ ಕಣ್ಣು ಮುಚ್ಚಿಕೋ. ಶೃಂಗಾರ ಲೋಕದ ಮಧುಮಾಸ ಇಲ್ಲಿದೆ, ಸಿಂಗಾರ ಸಾರುತ ನನ್ನನ್ನು ಕರೆದಿದೆ, ಉನ್ಮತ್ತ ಭಾವದ ಸೆಲೆಯೊಂದು ಸುಳಿದಿದೆ, ಉನ್ಮಾದ ಮನಸ್ಸಿನ ಮುಸುಕಲ್ಲೇ ನರಳಿದೆ, ಕೆಣಕಿರಲು ನೋಟ ಬಯಕೆಗಳ ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ ಗೀತೆಯನ್ನು ಕೇಳಿ ಗೌಸ್ ಪೀರ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸ್ವರಕಲ್ಪನೆಯಲ್ಲಿ ಹಾಡಿದ್ದಾರೆ ಟಿಪ್ಪು. ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು ಇವನು ಸಣ್ಣು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು ಸದ್ಯಕ್ಕಿವರೇ ಲೈಲ ಮಜ್ನು ಇವರ ಮೇಲೆ ಊರ ಕಣ್ಣು ಗುದ್ದಾಟದಲ್ಲೂ ಕೂಡ ಮುದ್ದಾಡುತ್ತಾರೆ ನೋಡಿ ವಿಚಿತ್ರವಾದ ಬಾಂಡು ಇವರಿಬ್ಬರ ಸೆಂಟ್ರಲಿ ಯು ಆರ್ ಮೈ ಕ್ಯೂಟಿ ನಾಟಿ ಸ್ವೀಟಿ ಬೇಬಿ ಯು ಆರ್ ಮೈ ಡಾಲಿ ಡ್ಯೂಲಿ ಬ್ಯೂಟಿ ಬೇಬಿ ಯು ಆರ್ ಮೈ ಕ್ಯೂಟಿ ನಾಟಿ ಸ್ವೀಟಿ ಬೇಬಿ ಯು ಆರ್ ಮೈ ಡಾಲಿ ಡ್ಯೂಲಿ ಬ್ಯೂಟಿ ಬೇಬಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ರಾಧಿಕಾ ಹಾಗೂ ಕಾರ್ತಿಕ್ ಹಾಡಿರುವ ಎಲ್ಲೆಲ್ಲೂ ನೀನೆ ನಲ್ಲಲ್ಲೂ ನೀನೆ ಚಿತ್ರದ ಗೀತೆ, ಸಂಗೀತ ವಿಜಯ ಭಾರತಿ. ಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಭದ್ರಾವತಿ. ಸರ್, ನಿಮ್ಮ